ಈಗ ಗುಣಮಟ್ಟದ ಹಾಲು ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಹಾಲಿನಲ್ಲಿ ಬೇರೆ ಯಾವುದೇ ಒಂದು ಕಲಬೆರಕೆ ಇರಬಾರದು ಅಂಥದ್ದು, ನೀರು ಮಾತ್ರ ಅಲ್ಲ ಬೇರೆ ಯಾವುದು ಕೂಡ, ಫಾರಿನ್ ಬಾಡೀಸ್ ಅಂತ ಏನು ಹೇಳ್ತೀವಿ ಅದರ ಒಂದು ಕಲಬೆರಕೆ ಇರಬಾರದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ರೈತರು ಅಥವಾ ಹೈನುಗಾರರು ಏನು ಕ್ರಮವನ್ನು ಕೈಗೊಳ್ಬೇಕು ಅಂತ? ಕಲಬೆರಕೆ ಸಾಮಾನ್ಯವಾಗಿ ಆಗುವುದು ಹಾಲು ಕರೆದಾದ ಮೇಲೆ ಮಾತ್ರ ಅಲ್ಲ, ಪ್ರಮುಖವಾಗಿ ಹಾಲು ಕರೀತಾ ಇರುವ ಹಂತದಲ್ಲಿ ಇರಬಹುದಾದಂತಹ ಧೂಳು, ಅದು ನಾವು ಸರಿಯಾದ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೇ ಬಳಸ್ಬೇಕು. ಆಮೇಲೆ ಹಾಲು ಕರೆಯುವಾಗ ಎಣ್ಣೆ ಪಸೆ ಹಾಕುವಂತದ್ದು, ಕೆಚ್ಚಲಿಗೆ ಒಂದು ಎಣ್ಣೆ ಪಸೆ ತರುವಂತ ಒಂದು ಅಭ್ಯಾಸ ಇದೆ. ಕೆಚ್ಚಲು ಸುಲಭ ಆಗಬೇಕು ಅಂತ, ಕರೆಯುವುದು ಸುಲಭ ಆಗಬೇಕು ಅಂತ, ಸುಲಭ ಆಗಬೇಕು ಅಂತ ಅದನ್ನು ಆ ಸಂಪ್ರದಾಯವನ್ನು ಬಿಡುದು. ಯಾಕಂದ್ರೆ ಎಣ್ಣೆ ಪಸೆ ಹಚ್ಚಿದ ತಕ್ಷಣ ಅಲ್ಲಿ ದೂರು ಗೊತ್ತೊಳ್ತದೆ, ಅಥವಾ ಎಣ್ಣೆ ಜಿಡ್ಡು ಹಾಲನ್ನು ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಆ ಒಂದು ಅಭ್ಯಾಸವನ್ನ ಬಿಡುದು. ದನಗಳಿಗೆ ಹಾಲು ಕರಿತಾ ಇರುವಾಗ ಬೈಹುಲ್ಲಿನಂತಹ ಧೂಳಿನ ಆಹಾರ ಮೇವನ್ನ ಹಾಕುವಂತದ್ದು, ಆಮೇಲೆ ಅಗಲವಾದ ಬಾಯಿ ಉಳ್ಳಂತಹ ಪಾತ್ರವನ್ನ ಹಾಲು ಕರೀಲಿಕ್ಕೆ ಉಪಯೋಗಿಸದೇ ಇರುವಂತದ್ದು, ಇವನ್ನೆಲ್ಲ ನಾವು ಶುದ್ಧ ಹಾಲು ಉತ್ಪಾದನೆಯಲ್ಲಿ ಅಂದ್ರೆ ಕಲುಷಿತಗೊಳ್ಳದ ಹಾಲು ಉತ್ಪಾದನೆಯಲ್ಲಿ ನಾವು ಗಮನಿಸಬೇಕಾದ ಅಂಶಗಳು. ಅದರಿಂದ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾವ್ದು ಮಾಡಬಾರ್ದು ಹೇಳಿದ್ರೆ, ಮಾಡಬೇಕು ಯಾವ್ದು ಅಂತ ಹೇಳಿದ್ರೆ, ಕೆಚ್ಚಲನ್ನ ಶುದ್ಧ ನೀರಿನಲ್ಲಿ ನಾವು ತೊಳೆಯುವಂಥದ್ದು ಹಾಲು ಕರೆಯುವುದಕ್ಕಿಂತ ಮೊದಲು. ಅನಂತರ ಕೆಚ್ಚಲನ್ನು ಒಂದು ಶುದ್ಧ ಒಂದು ಕ್ಲೀನ್ ಟವೆಲ್ ಅಥವಾ ಬಟ್ಟೆಯಲ್ಲಿ ಅದನ್ನು ಒರೆಸಿಕೊಂಡು, ಆಮೇಲೆ ಸಪುರ ಬಾಯಿ ಇರುವಂತಹ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರವನ್ನು ಉಪಯೋಗಿಸಿಕೊಂಡು ಹಾಲು ಕರೆಯುವುದರ ಮುಖಾಂತರ ನಾವು ಕಶ್ಮಲಗಳು ಹಾಲಿನ ಜೊತೆ ಸೇರದ ಹಾಗೆ ಅದು ಶುದ್ಧ ರೀತಿಯಲ್ಲಿ ನಮಗೆ ಹಾಲನ್ನು ಕರೆಯಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈಗ ಎಷ್ಟು ಸರಿ ಈಗ ಹಾಲು ಕರೆಯುವಂತಹ ಸಂದರ್ಭದಲ್ಲಿ ಆ ಸಗಣಿಯೋ ಮೂತ್ರವೋ ಮಿಶ್ರ ಆಗೋ ಸಾಧ್ಯತೆ ಇದೆಯಾ? ಪ್ರಮುಖವಾಗಿ ನಾವು ಹತ್ತಿಯನ್ನು ಶುದ್ಧೀಕರಿಸಿಕೊಳ್ಳದಿದ್ರೆ ಅಥವಾ ಸೊಪ್ಪಿನ ಹಟ್ಟಿಯಲ್ಲಿ ಇರುವಂತಹ ದನವನ್ನ ನಾವು ಕರೆಯುವಾಗ ಆ ಸಗಣಿ ಮೂತ್ರಗಳು ಪಾತ್ರದಕ್ಕೆ ಸೇರಿಕೊಂಡು ಅಥವಾ ನಮ್ಮ ಕೈಗೆ ತಾಗಿ ಅದು ಹಾಲಿಗೆ ಸಂಪರ್ಕವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಆಮೇಲೆ ಹಾಲು ಕರೆಯುವವರು ಅಂದ್ರೆ ಕೈಯಿಂದ ಕರೆಯುವವರ ಒಂದು ಸ್ವಚ್ಛತೆಯ ಬಗ್ಗೆ ಹೇಳಿ, ಅವ್ರಿಗೆ ಎಷ್ಟು ಸ್ವಚ್ಛವಾಗಿರ್ಬೇಕು ಅಂತ? ಅವರಿಗೆ ಯಾವುದೇ ಚರ್ಮ ಸಂಬಂಧಿತ ರೋಗಗಳು ಇರಬಾರ್ದು. ಮತ್ತೆ ಹಾಕಿರುವಂತಹ ಬಟ್ಟೆ ಅದರಲ್ಲಿ ಕೂಡ ಸಗಣಿ ಅಥವಾ ಇಂಥದ್ದು ಹಾಲನ್ನು ಕಲುಷಿತಗೊಳಿಸುವಂತಹ ವಸ್ತುಗಳು ಇರಬಾರ್ದು. ಆಮೇಲೆ ಕೈಯನ್ನ ಶುದ್ಧವಾಗಿ ಇಟ್ಟುಕೊಳ್ಬೇಕು, ಮಣ್ಣು ಅಥವಾ ಯಾವುದೋ ಒಂದು ಸಗಣಿಯ ಗೊಬ್ಬರದ ಕೆಲಸಕ್ಕೆ ಹೋಗಿ ಬಂದ ನೇರವಾಗಿ ಹಾಲು ಕರೆಯುವಂಥದ್ದು ಅದು ಕೂಡ ಆಗಬಾರ್ದು. ಅದೇ ರೀತಿ ಸಾಂಕ್ರಾಮಿಕ ರೋಗಗಳಾಗಿರುವಂತಹ ಕೆಮ್ಮು, ತೀನಿಕೊಳ್ಳುವುದು, ಶೀತ ಅಂತ ಏನು ಹೇಳ್ತೇವೆ ಹಳ್ಳಿ ಮೂಗಿದ್ದ ಅಂತಹ ರೋಗಗಳಿರುವವರು ಕೂಡ ಅಲ್ಲಿ ಹಾಲು ಕರೆಯುವಂತಹ ವಾತಾವರಣದಲ್ಲಿ ಕೆಮ್ಮುವುದಾಗಲಿ ಇದು ಮಾಡಿದ್ರೆ ಹಾಲು ಕಲುಷಿತಗೊಳ್ಳುವಂತಹ ಸಾಧ್ಯತೆಗಳಿದೆ. ಆಮೇಲೆ ಈಗ ಡಾಕ್ಟರ್, ಈಗ ಮುಖ್ಯವಾದಂತಹ ವಿಷಯ ಈ ಹಾಲಿನ ಒಂದು ಗುಣಮಟ್ಟದಲ್ಲಿ ಬರುವಂತಹದ್ದು ಡಿಗ್ರಿ ಅಥವಾ ಫ್ಯಾಟ್ ಅನ್ನುವಂತಹದ್ದು, ಇದರ ಬಗ್ಗೆ ಹೇಳಿ, ಏನಿದು ಡಿಗ್ರಿ, ಏನಿದು ಫ್ಯಾಟ್? ನಾನು ಈಗಾಗಲೇ ಹೇಳಿದಾಗೆ ಹಾಲಿನಲ್ಲಿ ಅದು ಮಾರುಕಟ್ಟೆಯಲ್ಲಿ ಅದಕ್ಕೊಂದು ಧಾರಣೆ ಬರಬೇಕು ಅಂತಿದ್ರೆ ಅದರಲ್ಲಿ ಕೇವಲ 13% ಏನು ಪೌಷ್ಟಿಕಾಂಶಗಳಿದ್ದಾವೆ ಅವುಗಳಿಗೆ ಮಾರುಕಟ್ಟೆಯಲ್ಲಿ ಧಾರಣೆ ಬರುವುದೇ ವಿನಃ 87% ನೀರಿಗಂತೂ ಅಲ್ಲ. ಹೌದು, ಈ 13% ಏನು ಗುಣ ಇದು ಪೌಷ್ಟಿಕಾಂಶಗಳಿದಾವ ಅದರಲ್ಲಿ ಸರಾಸರಿಯಾಗಿ ಸುಮಾರು 4-4.5% ಕೊಬ್ಬು, ಉಳಿದಂತೆ 8.5% ಜಿಡ್ಡು ರಹಿತ ಅಂದ್ರೆ ಕೊಬ್ಬು ರಹಿತ ಘನ ಪದಾರ್ಥಗಳು, ಪ್ರೋಟೀನ್ಗಳು, ಖನಿಜಾಂಶಗಳು ಹಾಲಿನಲ್ಲಿ ಸೇರ್ಕೊಂಡಿರ್ತಾರೆ. ಸೊ ಇದು ಸಹಜವಾಗಿ ಕೆಚ್ಚಲಿನಲ್ಲಿ ಹಾಲು ಉತ್ಪತ್ತಿಯಾಗುವಾಗ ಹಾಲಿನಲ್ಲಿ ಹಾಲಿನ ದ್ರಾವಣದಲ್ಲಿ ಸೇರಿಕೊಂಡಿರುವಂತಹ ಆ ಪೌಷ್ಟಿಕಾಂಶದ ವಸ್ತುಗಳು, ಇವುಗಳು ಆ ಪ್ರಮಾಣದಲ್ಲಿ ಇದ್ದಾಗ ಆಗ ಅದನ್ನು ಗುಣಮಟ್ಟದ ಹಾಲು ಅಂತ ಕರೀತೇವೆ. ಇದನ್ನ ಮಾನದಂಡವಾಗಿ ಇದನ್ನು ಅಳಿಬೇಕಲ್ಲ. ಇದು ನಿಜವಾಗಿ ನಾನು ಹೇಳಿದಷ್ಟು 8.5% ಇರಬಹುದು ಅಥವಾ 4.5% ಫ್ಯಾಟ್ ಇರ್ಬೋದು, ಅದು ಉಂಟ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸಂಘದ ಮಟ್ಟದಲ್ಲಿ ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಅಲ್ಲಿ ಅದಕ್ಕೆ ಡಿಗ್ರಿ ನೋಡುವುದು ಅಂತ ಹೇಳ್ತಾರೆ. ಅವರಿಗೊಂದು ಲ್ಯಾಕ್ಟೋಮೀಟರ್ ಅಂತ ಹೇಳುವಂತ ಒಂದು ಹಾಲಿನ ಗುಣಮಟ್ಟವನ್ನು ನೋಡುವ ಸಾಧನ ಇದೆ, ಗಾಜಿನ ಸಾಧನ. ಅದನ್ನ ನಾವು ತಂದ ಹಾಲಿನಲ್ಲಿ ಸ್ಯಾಂಪಲ್ ತೆಗೆದು ಅದರಲ್ಲಿ ಆ ಸಾಧನವನ್ನು ಮುಳುಗಿಸಿದಾಗ ಅದು ಈ ಹಾಲಿನಲ್ಲಿ ಅಡಗಿರಬಹುದಾದಂತಹ ಘನ ಪದಾರ್ಥಗಳ ಅಂಶವನ್ನ ಡಿಗ್ರಿಯ ಮುಖಾಂತರ ತೋರಿಸುತ್ತದೆ. ಸರಾಸರಿಯಾಗಿ ಸಾಮಾನ್ಯವಾಗಿ ಅದು 28-32 degrees ಇದ್ರೆ, ಆಗ ಆ ಮಾಪಕದಲ್ಲಿ 28-32 degrees ಇದ್ರೆ ಹಾಲು ಉತ್ತಮ ಗುಣಮಟ್ಟದ ಹಾಲು ಅಂತ ಪರಿಗಣಿಸ್ತಾರೆ. ಯಾವಾಗ ಈ 28 ಕಡಿಮೆ ಆಯ್ತಾ ಆವಾಗ ಹಾಲಿನಲ್ಲಿ ಘನ ಪದಾರ್ಥಗಳ ಪ್ರಮಾಣ ಕಡಿಮೆ ಆಯ್ತು, ನೀರಿನಂಶ ಹೆಚ್ಚಿದೆ ಅಂತ ಹೇಳುವಂತದನ್ನ ಅದು ಸೂಚಿಸ್ತದೆ. ಅದರ ಅರ್ಥ ಅಲ್ಲಿ ಡಿಗ್ರಿ ಕಮ್ಮಿ ಆಯ್ತು, ನೀರು ಹಾಕಿದ್ದಾರೆ ಅಂತ ಹೇಳಿ ಅಲ್ಲ. ರೈತರು ಯಾವಾಗ್ಲೂ ಅದಕ್ಕೆ ನೀರು ಹಾಕಿದ್ದಾರೆ ಅಂತ ಹೇಳಿ ಸಂಘದಲ್ಲಿ ಸಾಮೂಹಿಕವಾಗಿ ಹಾಲು ಪಡ್ಕೊಳ್ತಾರೆ. ಎಲ್ಲರಲ್ಲಿ ನೋಡ್ತಾ ಇರುವಾಗ ನನ್ನ ನೀರು ಹಾಕಿದ್ರು ಅಂತ ಹೇಳಿ ರೈತರು ಇದ್ದಾರೆ. ಅವನ ಹಾಲಿನ ಡಿಗ್ರಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅಲ್ಲಿ ಅವನ ಶುದ್ಧ ಆ ಹಾಲಿನಲ್ಲಿ ಘನ ಪದಾರ್ಥಗಳ ಅಂಶ ಕಡಿಮೆ ಇದೆ ಅಂತ ಹೇಳುವಂಥದ್ದು, ಗುಣಮಟ್ಟ ಕಳಪೆ ಇದೆ ಅಂತ ಹೇಳುವಂಥದ್ದು. ದಿನ ಅದಕ್ಕೆ ನೀರು ಹಾಕಿರುವುದು ಕಾರಣ ಅಲ್ಲ. ಹೌದು, ಈ ಗುಣಮಟ್ಟ ಅಥವಾ ನೀವು ಡಿಗ್ರಿ ಅಂತ ಏನು ಹೇಳಿರಿ, ಸಾಮಾನ್ಯವಾಗಿ 28-32 ಡಿಗ್ರಿ ಇರಬೇಕು ಅಂತ ಹೇಳಿ, ಅದಕ್ಕಿಂತ ಕಡಿಮೆ ಡಿಗ್ರಿ ಬರುವುದಕ್ಕೆ ಏನೇನು ಕಾರಣಗಳಿವೆ? ಪ್ರಮುಖವಾಗಿ ನಾವೀಗ ಗಮನಿಸಿದಾಗ ನಮ್ಮಲ್ಲಿ ಮಿಶ್ರತಳಿ ಯೋಜನೆಯ ಹೆಸರಿನಲ್ಲಿ ರಾಸುಗಳು ಅಭಿವೃದ್ಧಿ ವೈಜ್ಞಾನಿಕವಾಗಿ ನಾವು ಅವುಗಳನ್ನು ಅಭಿವೃದ್ಧಿ ಪಡಿಸಿದೇವ, ಸಹಜವಾಗಿ ಜೆನೆಟಿಕ್ ವಂಶ ಪಾರಂಪರ್ಯವಾಗಿ ಈ HF ಅಂತ ಹೇಳುವ ತಳಿ, ಕಪ್ಪು ಬಿಳಿ ತಳಿ ಏನಿದೆ, ಅವುಗಳಿಗೆ ಕಡಿಮೆ ಗುಣಮಟ್ಟದ ಹಾಲು ಕೊಡುವ ಒಂದು ಬಾಡಿ ಸೆಟಪ್ ಇದೆ ಅವುಗಳಿಗೆ, ಅವುಗಳ ಸಾಮರ್ಥ್ಯವೇ ಅಷ್ಟೇ ಕಡಿಮೆ ಗುಣಮಟ್ಟ ಕೊಡುವಂತ. ಸೊ ಅಂತಹ ರಾಸುಗಳಲ್ಲಿ ನಾವು ಗುಣಮಟ್ಟದ ಹಾಲನ್ನು ಪಡಿಬೇಕು ಅಂತಿದ್ರೆ ನಮಗೆ ಗುಣಮಟ್ಟದ ಆಹಾರವನ್ನ ಕೊಡಬೇಕು. ಸೊ ಯಾವಾಗ ನಮಗೆ ಆಹಾರದ ಗುಣಮಟ್ಟ ಕಡಿಮೆ ಇಲ್ಲ ಆವಾಗ ಖಂಡಿತವಾಗಿ ನಮಗೆ ಹಾಲಿನಲ್ಲಿ ಇದು ಕಡಿಮೆ ಆಗ್ತದೆ. ಈ ಆಹಾರದ ಗುಣಮಟ್ಟ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾವು 2-3 ಅಂಶಗಳನ್ನ ಗಮನಿಸಬೇಕಾಗ್ತದೆ. ಒಂದು, ಪಶು ಆಹಾರ, ನಾವೇನು ಹಿಂಡಿ ಅಂತ ಕರೀತೇವೆ ಅದು. ಎರಡನೇದು ಹಸಿರು ಹುಲ್ಲು, ಮೂರನೇದು ಒಣಹುಲ್ಲು, ನಾಲ್ಕನೇದು ಖನಿಜಾಂಶ. ಈ ನಾಲ್ಕನ್ನು ನಾವು ನಿರ್ದಿಷ್ಟ ಪ್ರಮಾಣದಲ್ಲಿ ರಾಸುಗಳಿಗೆ ಕೊಡುವುದರಿಂದ ನಾವು ಹಾಲಿನಲ್ಲಿ ಘನ ವಸ್ತುಗಳ ಅಂಶ ಜಾಸ್ತಿ ಆಗುವುದು ಅಥವಾ ಅದರ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಿಕೊಳ್ಳಿಕ್ಕೆ ನಮಗೆ ಈ ನಾಲ್ಕನ್ನ ಸಮತೋಲನದಿಂದ ನಮಗೆ ಸಾಧ್ಯ. ಈಗ ಸಮತೋಲನದ ಪಶು ಆಹಾರ ಅಂದ್ರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು ಈ ಗುಣಮಟ್ಟವನ್ನು ಕಾಪಾಡುವಲ್ಲಿ? ಈ ಸಮತೋಲನ ಪಶು ಆಹಾರ ಅಂತ ಹೇಳಿದ್ರೆ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೌಷ್ಟಿಕಾಂಶಗಳು ಸಮತೋಲನದ ಪರಿಮಾಣದಲ್ಲಿ ಇದ್ದಾಗ ಅದನ್ನ ಸಮತೋಲನ ಪಶು ಆಹಾರ ಅಂತ ಕರಿತೇವೆ. ಸಾಮಾನ್ಯವಾಗಿ ಇದರಲ್ಲಿ ಮುಖ್ಯವಾಗಿ ಧಾನ್ಯಗಳು, ಭೂಸಗಳು, ಹಿಂಡಿಗಳು ಹಾಗೂ ಖನಿಜಾಂಶ ಸಮತೋಲನವಾಗಿ ಇರಬೇಕು. ಸೊ ಇವುಗಳನ್ನ ಈಗ ನಾವು ಎಷ್ಟು ಪಶು ಆಹಾರದಲ್ಲಿ ಯಾವ್ದು ಯಾವ್ದು ಎಷ್ಟೆಷ್ಟು ಇರಬೇಕು ಅಂತ ತಿಳಿದುಕೊಳ್ಳುವುದರ ಬದಲಾಗಿ ಈಗ ಒಕ್ಕೂಟಗಳು ಸರಬರಾಜು ಮಾಡುತ್ತಿರುವಂತಹ ಸಮತೋಲನ ಪಶು ಆಹಾರವನ್ನೇ ಬಳಕೆ ಮಾಡುತ್ತೆ. ಇದರಲ್ಲಿ ಈ ಸಮತೋಲನದ ಆಧಾರದ ಮೇಲೆ ಮಾದರಿ 1 ಹಾಗೂ ಮಾದರಿ 2 ಪಶು ಆಹಾರ ಅಂತ ಬರ್ತಾ ಇದೆ. ಸೊ ಇದರಲ್ಲಿ ಮಾದರಿ 1 ಪಶು ಆಹಾರವನ್ನ ಸಾಮಾನ್ಯವಾಗಿ 10-12 ಲೀಟರ್ಗಿಂತ ಹೆಚ್ಚು ಹಾಲಿರುವ ರಾಸುಗಳಲ್ಲಿಯೂ ಹಾಗೂ ಮಾದರಿ 2 ಪಶು ಆಹಾರವನ್ನ 8-10 ಲೀಟರ್ ಅಥವಾ ಅದಕ್ಕಿಂತ ಕಡಿಮೆ ಹಾಲು ಕೊಡುವಂತಹ ಆ ರಾಸುಗಳಲ್ಲಿ ಬಳಸುವಂತಹದ್ದು. ಯಾವಾಗ ಒಂದು ರಾಸು 15-20 ಲೀಟರ್ಗಿಂತಲೂ ಹೆಚ್ಚು ಹಾಲು ಕೊಡ್ತದ ಆಗ ಅದಕ್ಕೆ ಬೈಪಾಸ್ ಪ್ರೋಟೀನ್ ಪಶು ಆಹಾರ ಅಥವಾ ಬೈಪಾಸ್ ಪಶು ಆಹಾರವನ್ನ ನಾವು ಬಳಸಬೇಕು. ಅಂದ್ರೆ ಹೆಚ್ಚುವರಿ ಅದಕ್ಕೆ ಪೋಷಕಾಂಶಗಳು ಬೇಕಾಗ್ತವೆ. ಗುಣಮಟ್ಟದ ಪೋಷಕಾಂಶಗಳು ಈ ಬೈಪಾಸ್ ಫುಡ್ ನಲ್ಲಿ ಇರುವುದರಿಂದ ಅಧಿಕ ಇಳುವರಿ 15-20 ಲೀಟರ್ಗಿಂತ ಹೆಚ್ಚು ಹಾಲು ಕೊಟ್ಟಾಗ ನಾವು ಬೈಪಾಸ್ ಹಾಲು ಇದು ಪಶು ಆಹಾರವನ್ನು ನಾವು ಬಳಸಬೇಕು. ಅದರಿಂದ ರಾಸುವಿನ ಹಾಲಿನ ಉತ್ಪಾದನಾ ಸಾಮರ್ಥ್ಯದ ಆಧಾರದಲ್ಲಿ ನಾವು ಪಶು ಆಹಾರದ ಗುಣಮಟ್ಟಕ್ಕೆ ಅನುಗುಣವಾಗಿ ನಾವು ಪಶು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಒಮ್ಮೆ ಈ ಸಮತೋಲನ ಪಶು ಆಹಾರವನ್ನು ಆಯ್ಕೆ ಮಾಡಿದ ಮೇಲೆ ಅದಕ್ಕೆ ಪುನಃ ಒಂದು ಜೋಳವನ್ನು ಸೇರಿಸುವಂತದ್ದು ಈಗ ನಮ್ಮ ರೈತರಲ್ಲಿ ಅಭ್ಯಾಸದಲ್ಲಿ ಇದೆ. ಅದು ಅದಕ್ಕೆ ಸ್ವಲ್ಪ ನೆಲಗಡಲೆ ಇದು ಹಾಕ್ತೇನೆ, ಸ್ವಲ್ಪ ನಾವು ಜೋಳ ಹೀರು ಹೂಸ್ ಹಾಕ್ತೇವೆ, ತಂಪು ಸ್ವಲ್ಪ ರಾಗಿ ಹಾಕ್ತೇವೆ ಅಂತ ಹೇಳ್ತಾರೆ. ಆತರ ನಾವು ಸೇರಿಸಿದ ತಕ್ಷಣ ಅಲ್ಲಿ ಅಸಮತೋಲನ ಆಗ್ತದೆ. ಆದ್ರಿಂದ ಉತ್ಪಾದನೆಗೆ ಅನುಸಾರವಾಗಿ ನಾವು ಈ 3 ಮಾದರಿಗಳಲ್ಲಿ ಬೈಪಾಸ್ ಇರ್ಬೋದು, ಮಾದರಿ 1 ಇರ್ಬೋದು, ಮಾದರಿ 2 ಇರ್ಬೋದು, ಆ ಪಶು ಆಹಾರವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಇನ್ನು ಪಶು ಆಹಾರದ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಅದು ಕೂಡ ಹಾಕುವಂತ ಪಶು ಆಹಾರದ ಪ್ರಮಾಣ ಅದು ಇದು ಇಳುವರಿಗೆ ಅನುಗುಣವಾಗಿ ಇರಬೇಕು. ಸಾಮಾನ್ಯವಾಗಿ ಒಂದು ರಾಸುವಿಗೆ ಎಷ್ಟು ಪಶು ಆಹಾರ ಕೊಡಬೇಕು ಅಂತ ಹೇಳಿದ್ರೆ ನಮಗೆ ಗುಣಮಟ್ಟದ ಹಾಲು ಬೇಕಾದಲ್ಲಿ ನಾವು ಸುಮಾರು ಜರ್ಸಿ ತಳಿ ಅಂತಾದ್ರೆ 1.5 ಕೆಜಿ, ಆಸ್ಟಿನ್ ತಳಿ 2 ಅಂತಾದ್ರೆ 2 ಕೆಜಿ ಪಶು ಆಹಾರವನ್ನ ನಾವು ದನಗಳಿಗೆ ರಾಸುಗಳಿಗೆ ಒಂದು ದಿನಕ್ಕೆ ಕೊಡಬೇಕಾಗ್ತದೆ. ಆನಂತರ ಹೆಚ್ಚುವರಿಯಾಗಿ ಹಾಲಿನ ಇಳುವರಿಗೋಸ್ಕರ ಪ್ರತಿ 1 ಲೀಟರ್ ಹಾಲಿಗೆ 1/2 ಕೆಜಿಯಷ್ಟು ಪಶು ಆಹಾರವನ್ನ ಹೆಚ್ಚುವರಿಯಾಗಿ ಕೊಡ್ತಾ ಹೋಗ್ಬೇಕು. ಅಂದ್ರೆ ಇವತ್ತು ಸುಮಾರು 10 ಲೀಟರ್ ಹಾಲು ಕೊಡುವ ಒಂದು ರಾಸುವಿಗೆ ನಾವು 2 ಕೆಜಿಯಷ್ಟು ಪಶು ಆಹಾರ ರಾಸುವಿಗಾಗಿಯೂ, 10 ಲೀಟರ್ಗೆ 5 ಕೆಜಿಯಷ್ಟು ಪಶು ಆಹಾರ ಒಂದು ಹಾಲಿಗಾಗಿಯೂ ಅಂತ ಒಟ್ಟು ದಿನದಲ್ಲಿ 7 ಕೆಜಿ ಅಂದ್ರೆ ಬೆಳಿಗ್ಗೆ 1.5 ಕೆಜಿ, ಸಾಯಂಕಾಲ 1.5 ಕೆಜಿ ಪಶು ಆಹಾರವನ್ನ ಅವುಗಳಿಗೆ ನಾವು ನೀಡಬೇಕಾಗ್ತದೆ. ಇದರ ಜೊತೆಗೆ ಕೊಡಬೇಕಾಗಿರುವಂತಹದ್ದು ಹಸಿರು ಮೇವು ಮತ್ತು ಒಣ ಮೇವು, ಇದ್ರ ಒಂದು ಪಾತ್ರ ಏನು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಗುಣಮಟ್ಟದ ಹಾಲಿನ ಉತ್ಪಾದನೆಗಾಗಿ? ಹಸಿರು ಮೇವು ಅತ್ಯಂತ ಅವಶ್ಯಕವಾದ್ದು. ಇದರಲ್ಲಿ ಸುಮಾರು 1 ದನಕ್ಕೆ ರಾಸುಗೆ ಸರಾಸರಿ 40 ಕೆಜಿಯಷ್ಟು ಹಸಿರು ಹುಲ್ಲು ಬೇಕು ಅಂತ ಹೇಳುವಂತದನ್ನ ನಾವು, ಅಂದ್ರೆ ಒಂದು 10-12 ಲೀಟರ್ ಹಾಲು ಕೊಡೋ ದನಕ್ಕೆ 40, ಅದೇ ಒಂದು 20-25 ಲೀಟರ್ ಹಾಲು ಕೊಡಬೇಕು 60 ಕೆಜಿವರೆಗೂ ಹಸಿರು ಹುಲ್ಲಿನ ಅವಶ್ಯಕತೆ ಇದೆ. ಆದ್ರೆ ಈ ಹಸಿರು ಹುಲ್ಲಿನಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಹೆಚ್ಚಿನ ಹೈನುಗಾರಿಕೆ ಸಿಗ್ತಾ ಇರುವಂತದ್ದು ತೋಟದಲ್ಲಿ ಬರುವಂತಹ ಸಾಮಾನ್ಯವಾಗಿ ಬರುವಂತಹ ಹಸಿರು ಹುಲ್ಲು. ಇದು ಹಾಲು ಹುಲ್ಲು ಅಥವಾ ನಮ್ಮ NB21 ಅಥವಾ ಏನು ತೇರು ನೇಪಿಯರ್ ತುಳು ಭಾಷೆಯಲ್ಲಿ ಹೌದು ನೇಪಿಯರ್ ಗಾ, ಇಂತಹ ಹುಲ್ಲಿಗೆ ಕಂಪೇರ್ ಮಾಡಿದ್ರೆ ಇವುಗಳ ಗುಣಮಟ್ಟ ಅಷ್ಟು ಚೆನ್ನಾಗಿರುವುದಿಲ್ಲ ತೋಟದ ಹುಲ್ಲಿನಲ್ಲಿ. ಆದ್ರಿಂದ ಕನಿಷ್ಠ ಪಕ್ಷ ಒಂದು ದನಕ್ಕೆ ಒಂದು ದಿವಸಕ್ಕೆ ಯಾವಾಗ 15 ಲೀಟರ್ಗಿಂತ ಹೆಚ್ಚು ಇಳುವರಿ ಇರ್ತದ, 15 ಲೀಟರ್ ಇಳುವರಿ ಇರ್ತದ, ಆಗ ಕನಿಷ್ಠ ಪಕ್ಷ ಒಂದು 15-20 ಕೆಜಿ ಅಷ್ಟೇ ಆದರೂ ಕೂಡ ಒಂದು ಒಳ್ಳೆಯ ನೇಪಿಯರ್ ಹುಲ್ಲಿನಂತಹ ಒಳ್ಳೆ ಗುಣಮಟ್ಟದ ಹಸಿರು ಹುಲ್ಲನ್ನು ಕೊಡುವ ಒಂದು ವ್ಯವಸ್ಥೆ ರೈತನಿಗಿದ್ರೆ ಗುಣಮಟ್ಟದ ಹಾಲನ್ನ ಪಡೆಯಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ನಾವು ಕೊಡುವಂತಹ ಒಣಹುಲ್ಲು ದನಗಳಿಗೆ ಬಹಳ ಅವಶ್ಯಕ. ಹೆಚ್ಚಿನ ರಾಷ್ಟ್ರಗಳಲ್ಲಿ ನಮ್ಮ ಅನುಭವದಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ತೋಟಗಳಲ್ಲಿ ಯಥೇಷ್ಟವಾಗಿ ಹಸಿರು ಹುಲ್ಲು ಬೆಳೀತಾ ಇರುವ ಕಾರಣ ಒಣಹುಲ್ಲನ್ನ ಖರೀದಿಸಬೇಕಾದಂತಹ ಒಂದು ಅನಿವಾರ್ಯತೆ ರೈತನಿಗೆ ಇರುವುದರಿಂದ ಒಣಹುಲ್ಲನ್ನ ಹಾಕುವುದು ತೀರಾ ಕಡಿಮೆ. ಆದ್ರೆ ಈ ಒಣಹುಲ್ಲನ್ನ ನಮ್ಮ ಹಾಕದೇ ಇದ್ದಲ್ಲಿ ದನದಲ್ಲಿ ಹಾಲಿನಲ್ಲಿ ಫ್ಯಾಟಿನ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಯಾಕಂದ್ರೆ ಒಣಹುಲ್ಲಿನಲ್ಲಿ ಲಭ್ಯ ಇರುವಂತಹ ನಾರು ಅದು ಜೀರ್ಣ ಆಗಿ ಕೊಬ್ಬು ಉತ್ಪತ್ತಿ ಆಗುತ್ತೆ, ಕೊಬ್ಬು ಉತ್ಪತ್ತಿ ಆಗುತ್ತೆ. ಆದ್ರಿಂದ ಒಣಹುಲ್ಲು ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ 5-6 ಕೆಜಿವರೆಗಾದ್ರೂ ಇರಬೇಕಾಗ್ತದೆ. ಈ ಒಣಹುಲ್ಲಿನ ಮೂಲ ಸಾಮಾನ್ಯವಾಗಿ ಬೈಹುಲ್ಲು ನಮ್ಗೆ ಗೊತ್ತಿದೆ, ಅದು ದಕ್ಷಿಣ ಕನ್ನಡದ ಈ ಪ್ರದೇಶದ ಜನರಿಗೆ ನಾವು ಘಟ್ಟದ ಮೇಲಿಂದೇ ಬೈಹುಲ್ಲು ತಂದಾಗಬೇಕಾಗ್ತದೆ. ಇಲ್ಲಿ ಬೈಹುಲ್ಲಿನ ಲಭ್ಯತೆ ತೀರಾ ಕಡಿಮೆ. ಅಂತಹ ಸಂದರ್ಭದಲ್ಲಿ ಅಡಿಕೆಯ ಹಾಳೆಯನ್ನ ಒಣಹುಲ್ಲಾಗಿ ಪರಿವರ್ತನೆ ಮಾಡಿ ಉಪಯೋಗಿಸುವಂತಹ ಕ್ರಮ ಈಗ ಇದೆ. ಯಾವಾಗ ನಾವು ಅಡಿಕೆ ಹಾಳೆಯನ್ನ ಅದೇ ರೀತಿಯಾಗಿ ಕೊಡ್ತಾ ಇದ್ದೇವ ಆಗ ಜೀರ್ಣ ಆಗುವುದು ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ನಾವು ಅಡಿಕೆ ಹಾಳೆಯನ್ನ ಕತ್ತರಿಸುವ ಯಂತ್ರ ಈಗ ಬಂದಿದೆ ಸಂಘದ ಮಟ್ಟದಲ್ಲಿ ಹಾಕಿದರೆ, ಅದರಲ್ಲಿ ಅಡಿಕೆ ಹಾಳೆಯನ್ನ ನಾವು ಕೊಟ್ಟಲ್ಲಿ ಅದ ಆ ಯಂತ್ರದ ಮುಖಾಂತರ ನಾವು ಅದನ್ನ ಅಡಿಕೆ ಹಾಳೆಯನ್ನ ಹಾಯಿಸಿದಲ್ಲಿ ಅದು ಪುಡಿಯಾಗಿ ನಾವು ತಿನ್ನುವ ಅವಲಕ್ಕಿ ಹಾಗೆ ಅದನ್ನ ಪುಡಿಯಾಗಿ ಅದು ದೊರಕ್ತದೆ. ಅದನ್ನ ಒಣಹುಲ್ಲಿನ ಜಾಗದಲ್ಲಿ ನಾವು ಖರೀದಿಸದೆ ನಮ್ಮಲ್ಲಿ ಇರುವ ಉಪ ಉತ್ಪನ್ನವನ್ನು ಅದರಿಂದ ನಾವು ಹೆಚ್ಚು ಅದಕ್ಕೆ ಇನ್ವೆಸ್ಟ್ ಮಾಡದೆ ಅದಕ್ಕೆ ಅದನ್ನ ಖರೀದಿ ಮಾಡದೆ ನಮಗೆ ಹಾಕಲಿಕ್ಕೆ ಸ್ಥಳೀಯವಾಗಿ ಲಭ್ಯ ಇರ್ತದೆ. ಆದ್ರೆ ಒಣ ಹಾಳೆಯನ್ನ ನಾವು ಹಾಗೆ ಕೊಡಬಾರದು, ಅದನ್ನ ಈ ಮೆಷಿನ್ ಅಲ್ಲಿ ಹಾಕಿ ಅವಲಕ್ಕಿಯ ಗಾತ್ರಕ್ಕೆ ಸರಳೀಕರಿಸಿ ನಾವು ಕೊಡುವುದರಿಂದ ನಾವು ಒಣ ಹುಲ್ಲನ್ನ ಸ್ವಲ್ಪ ಕೊಟ್ಟಾಗೆ ಆಗ್ತದೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ಖನಿಜ ಲವಣಾಂಶ ಮಿಶ್ರಣ, ಇದರ ಬಗ್ಗೆ ಹೇಳಿ. ಖನಿಜಗಳು ಬಹಳ ಪ್ರಮುಖವಾದ್ದು ನಮ್ಮ ಮಣ್ಣಿನಲ್ಲಿ, ಅದು ಕೂಡ ಈ ದಕ್ಷಿಣ ಕನ್ನಡದ ಈ ಮಣ್ಣಿನಲ್ಲಿ ವಿಪರೀತ ಮಳೆ ಆಗ್ತಾ ಇರುವಂತಹ ಈ ಒಂದು ಪರಿಸರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಲವಣಗಳು ಮಳೆಯ ನೀರಿನಲ್ಲಿ ಕೊಚ್ಚಿ ಹೋಗ್ತವೆ. ದನಗಳು ತಿನ್ನುವಂತಹ ಹುಲ್ಲು ಅದು ಪ್ರತಿಯೊಂದು ಜಾತಿಯ ಹುಲ್ಲಿನ ಬೇರುಗಳು ಬೇರೆ ಮರದ ಬೇರಿನಾಗೆ ಆಳವಾಗಿ ಇಳಿಯದೇ ಇರುವುದರಿಂದ ಏನು ಮೇಲ್ಪದರದ ಮಣ್ಣಿನಲ್ಲಿ ಖನಿಜ ಇದೆ ಅದು ಮಾತ್ರ ಹುಲ್ಲಿನ ರೂಪದಲ್ಲಿ ದನಗಳಿಗೆ ಸಿಗ್ತದೆ. ಆದ್ರೆ ಹಾಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖನಿಜ ದೇಹದಿಂದ ಹಾಲಿನ ರೂಪದಲ್ಲಿ ಹೊರಗೆ ಹೋಗುವ ಕಾರಣ ಅದಕ್ಕೆ ಲಭ್ಯ ಆಗುವಂತಹ ಖನಿಜಗಳು ಲಭ್ಯತೆ ಇರುವಂತಹ ಖನಿಜಗಳು ಏನು ಆಹಾರದಲ್ಲಿ ತಿಂಡಿ ಇರ್ಬೋದು ಅಥವಾ ಹುಲ್ಲು ಇರ್ಬೋದು ಅದರಲ್ಲಿ ಸಿಗುವಂತಹ ಖನಿಜಗಳು ತೀರಾ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ ಖನಿಜವನ್ನ ನಾವು ರಾಸಾಯನಿಕವಾಗಿ ನಾವು ರಾಸುಗಳಿಗೆ ಪ್ರತ್ಯೇಕವಾಗಿ ಹಾಕಬೇಕಾದಂತಹ ಅವಶ್ಯಕತೆ ಇದೆ. ಇದನ್ನ ಇವತ್ತು ಕ್ಯಾಲ್ಸಿಯಂ ಹುಡಿ ಹೇಳುವಂತಹ ಹೆಸರಿನಲ್ಲಿ ಅಥವಾ ಖನಿಜ ಮಿಶ್ರಣ ಎನ್ನುವಂತಹ ವೈಜ್ಞಾನಿಕ ಹೆಸರಿನಲ್ಲಿ ಇವತ್ತು ರೈತರಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬರ್ತಾ ಇದೆ. ಒಕ್ಕೂಟದ ಮುಖಾಂತರವೂ ಕೂಡ ಈ ಖನಿಜ ಮಿಶ್ರಣವನ್ನ ಸಬ್ಸಿಡಿ ರೇಟ್ನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನ ಒಂದು ದನಕ್ಕೆ 1 ಲೀಟರ್ ಹಾಲಿಗೆ 1 ಚಮಚ ಅಂದ್ರೆ 5 ಗ್ರಾಮ್ನಷ್ಟು ದನಗಳಿಗೆ ಪ್ರತಿ ದಿವಸವೂ ಕೊಡುವುದರಿಂದ ನಾವು ಖನಿಜದ ಕೊರತೆಯ ಸಮಸ್ಯೆಯನ್ನ ನಾವು ನೀಗಿಸಬಹುದು. ಇದರಿಂದ ಡಿಗ್ರಿ ಪ್ರಮುಖವಾಗಿ ಡಿಗ್ರಿ ಫ್ಯಾಟಿಗಿಂತ ಡಿಗ್ರಿ ಕಡಿಮೆ ಬರುವಂತದ್ದನ್ನ ಸಮಸ್ಯೆಯನ್ನ ನಾವು ಪರಿಹರಿಸಬಹುದು. ಇನ್ನೊಂದು ಕೊನೆಯ ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ ಡಾಕ್ಟರ್. ಈಗ ಯಾವುದೇ ಕಾರಣಕ್ಕೆ ಈ ಹಸುವಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಈಗ ಕೆಚ್ಚಲು ಬಾವು ಆಗ್ಬೋದು ಅಥವಾ ಕಾಲುಬಾಯಿ ಜ್ವರ ಆಗ್ಬೋದು ಅಥವಾ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದಾಗ ಈ ಗುಣಮಟ್ಟದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರ್ತದೆ ಅಂತ? ಯಾವುದೇ ರೋಗ ಬಂದ ತಕ್ಷಣ ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಆದಾಗ ಖಂಡಿತವಾಗಿ ಹಾಲಿನ ಗುಣಮಟ್ಟ ಕಳಪೆ ಆಗ್ತದೆ ಯಾವುದೇ. ಆದ್ರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಬಾಹ್ಯ ಲಕ್ಷಣಗಳು, ನೀವು ಹೆಸರಿಸಿದ ಕೆಚ್ಚಲು ಬಾವು ಇರ್ಬೋದು, ಕಾಲುಬಾಯಿ ಜ್ವರ ಇರ್ಬೋದು, ಅದೆಲ್ಲ ನಮಗೆ ಬಾಹ್ಯ ಲಕ್ಷಣಗಳು ಕಾಣುವಂತಹ ರೋಗ. ರೈತ ಅದನ್ನ ಗಮನಿಸ್ತಾನೆ, ಅದಕ್ಕೆ ಪಶು ವೈದ್ಯರ ಸಲಹೆಯನ್ನ ಪಡ್ಕೊಳ್ತಾನೆ. ಸಮಸ್ಯೆ ಇದಲ್ಲ. ಇನ್ನು ಕೆಲವು ರೋಗಗಳು ಗುಪ್ತ ರೋಗಗಳು, ಅಂದ್ರೆ ರೈತನಿಗೆ ಗೊತ್ತಾಗುದಿಲ್ಲ ರೋಗ ಇದೆ ಅಂತೇಳಿ ಅದ್ರ ರೋಗ ಬರ್ತದೆ. ಉದಾಹರಣೆಗೆ ಹೇಳುದಂದ್ರೆ ರಾಸುಗಳಿಗೆ ಗಂಜಿ ಅಥವಾ ಬೇಯಿಸಿದ ಆಹಾರವನ್ನ ಕೊಡುವಂತದ್ದು. ಇದು ಇದನ್ನು ಕೊಟ್ಟ ತಕ್ಷಣ ಹೊರಗಿನಿಂದ ಬಾಹ್ಯದಲ್ಲಿ ಅದು ಆರೋಗ್ಯವಂತವಾಗಿ ಇರಬಹುದು, ಆದ್ರೆ ಇದನ್ನು ಕೊಟ್ಟ ತಕ್ಷಣ ಅದರ ರೋಮಂತ ಪ್ರಾಣಿಗಳು ಹೋಗಲು ಅವುಗಳಲ್ಲಿ ಇರುವಂತಹ ಮೊದಲಿನ ಚೀಲದಲ್ಲಿ ಏನು ಮೆಲುಕು ಚೀಲ ಅಂತ ಕರೀತಾರೆ, ಅಲ್ಲಿನಲ್ಲಿ ಆಮ್ಲೀಯತೆ ಉತ್ಪತ್ತಿಯಾಗಿ ಅದರಿಂದ ಒಂದು ರೀತಿಯ ದನಗಳು ತಿನ್ನಬಹುದು, ಆದ್ರೆ ಒಂದು ರೀತಿಯಾದಂತಹ ಅಜೀರ್ಣ ಅಲ್ಲಿ ಉಂಟಾಗಿ ನಾವು ಕೊಡುವಂತಹ ಸಾಕಷ್ಟು ಪೌಷ್ಟಿಕಾಂಶಗಳು ಖನಿಜ ರೂಪದಲ್ಲಿ ಇರ್ಬೋದು, ಹಿಂಡಿ ರೂಪದಲ್ಲಿ ಇರ್ಬೋದು, ಅದು ಲಭ್ಯ ಆಗದೆ ಹಾಲಿನ ಗುಣಮಟ್ಟಕ್ಕೆ ತೊಂದರೆ ಆಗ್ತದೆ. ಅದೇ ರೀತಿಯಲ್ಲಿ ದನಗಳ ಆರೋಗ್ಯದ ಬಹಳ ಪ್ರಮುಖವಾದ ಲಕ್ಷಣ ಅಂತ ಹೇಳಿದ್ರೆ ಕಾಯಿ ಕಡಿಯುದು, ಕಾಯಿ ಕಡಿಯುದು ಅಂತ ಹೇಳ್ತಾರೆ. ಅದನ್ನ ಅಂದ್ರೆ ದನ ರೆಸ್ಟಿನಲ್ಲಿ ಇರುವಾಗ ಬಾಯಿಯ ಚಲನೆಯನ್ನು ನಿರಂತರವಾಗಿ ತೋರಿಸುವಂತದ್ದು. ಇದರಿಂದಾಗಿ ಈ ಕಾಯಿ ಕಡಿಯುವಂತಹ ದನ ಸಮರ್ಪಕವಾಗಿ ಸಾಕಷ್ಟು ಸಮಯ ಒಂದು ದಿವಸದಲ್ಲಿ ಕಾಯಿ ಕಡಿದ್ರೆ ಮಾತ್ರ ಬಾಯಿಯಲ್ಲಿ ಹೆಚ್ಚುವರಿ ಜಲ್ಲುರಸ ಉತ್ಪತ್ತಿಯಾಗಿ ಆ ಜಲ್ಲುರಸ ಜಠರವನ್ನು ಸೇರಿ ಅಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲೀಯತೆಯನ್ನ ಅದು ನ್ಯೂಟ್ರಲೈಸ್ ಮಾಡ್ತದೆ. ಸೊ ಆಮ್ಲೀಯತೆಯ ದುಷ್ಪರಿಣಾಮವನ್ನು ತಡೆಯಲು ಸಾಕಷ್ಟು ಜಲ್ಲುರಸ ಉತ್ಪತ್ತಿಯಾಗಿ ಬಾಯಿಗೆ ಅದು ಜಠರವನ್ನು ಸೇರಬೇಕಾಗ್ತದೆ. ಸೊ ಈ ಪ್ರಕ್ರಿಯೆ ಸರಿಯಾಗಿ ದನಗಳಲ್ಲಿ ನಡೆಯದೇ ಇದೆ ಅಂದ್ರೆ ಪ್ರತಿಯೊಬ್ಬ ರೈತ ತನ್ನ ದನದ ಆರೋಗ್ಯದ ಬಗ್ಗೆ ಒಂದು ಪ್ರಶ್ನೆ ಕೇಳ್ಕೊಳ್ಬೇಕು. ನನ್ನ ದನ ದಿವಸಕ್ಕೆ ಎಷ್ಟು ಹೊತ್ತು ಕಾಯಿ ಕಡಿಯುವ ಒಂದು ಪ್ರಕ್ರಿಯೆಯಲ್ಲಿ ಕಳೀತದೆ ಅಂತ ಹೇಳುದನ್ನ ಅವನು ಗಮನಿಸಬೇಕು. ಸೊ ಇಂತಹ ಸಂದರ್ಭದಲ್ಲಿ ಅವ್ನು ನಿಜವಾಗಿ ಅದು ಕಾಯಿ ಕಡಿತಾ ಇದ್ರೆ ಅಂತಹ ದನಗಳು ತುಂಬಾ ಆರೋಗ್ಯವಂತವಾಗಿ ಇರುತ್ತವೆ, ಅದೇ ರೀತಿ ಗುಣಮಟ್ಟದ ಹಾಲನ್ನು ಕೊಡ್ತಾರೆ. ಅಂತೂ ಒಂದೊಂದು ನಿಶ್ಚಿತ, ಯಾವ ದನ ಗುಣಮಟ್ಟದ ಹಾಲನ್ನು ಕೊಡ್ತದ ಅದು ಆರೋಗ್ಯವಂತ ದನ, ಯಾವ ದನದ ಹಾಲಿನ ಗುಣಮಟ್ಟ 8.5 SNF ಏನಿದೆ ನಮ್ಮ ಮಾನದಂಡ ಏನಿದೆ ಅದಕ್ಕಿಂತ ಕಡಿಮೆ ಬಂದಾಗ ಬಾಹ್ಯ ಲಕ್ಷಣಗಳು ತೋರಿಸದೇ ಇದ್ರೂ ಕೂಡ ಅದು ಆರೋಗ್ಯವಂತ ದನವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆರೋಗ್ಯವಂತ ದನ ಗುಣಮಟ್ಟದ ಹಾಲನ್ನ ಸಮರ್ಪಕವಾದ ಆಹಾರ ದೊರಕಿದಲ್ಲಿ ಹೊಟ್ಟೆ ಕೊಡುತ್ತೆ. ಆಮೇಲೆ ಡಾಕ್ಟರ್, ಈಗ ಇಷ್ಟು ಸರಿ ಹೇಳುವಂತಹದ್ದು ಬೇಸಿಗೆಯಲ್ಲಿ ದನಗಳಿಗೆ ಬಾಯಾರಿಕೆ ಆಗುವಂತಹದ್ದು ಜಾಸ್ತಿ ಇರ್ಬೋದು, ನೀರು ಜಾಸ್ತಿ ಕುಡಿಬಹುದು ಅಂತ ಹೇಳಿ, ಆದ್ರೆ ಎಷ್ಟು ಸರಿ ಆ ನೀರು ಕುಡಿದು ಜಾಸ್ತಿ ಕುಡಿದ್ರಿಂದ ಹಾಲು ನೀರಾಗುವುದಿಲ್ಲ ಅಂತ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. ಈ ನೀರಿಗೂ ಅಥವಾ ನೀರು ಹಾಕುವುದಕ್ಕೂ ಮತ್ತೆ ಹಾಲಿನ ಗುಣಮಟ್ಟಕ್ಕೂ ಏನಾದರೂ ಸಂಬಂಧ ಉಂಟಾ ಅಂತ? ಖಂಡಿತ ಇದೆ. ನೀರು ಸಾಮಾನ್ಯವಾಗಿ ರಾಸುಗಳಿಗೆ ನೀರು ಎಷ್ಟು ಕೊಡಬೇಕು ಅಂತ ಹೇಳುವಂತ ಒಂದು ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ನಾವು ವೈದ್ಯರು ಹೇಳ್ತೇವೆ ಒಂದು ದನಕ್ಕೆ ಒಂದು ದಿವಸಕ್ಕೆ ಸುಮಾರು 60 ಲೀಟರ್ನವರೆಗೆ ನಾವು ನೀರು ಸಿಗಬೇಕು ಅದಕ್ಕೆ ಅಂತ. ಅಂದ್ರೆ ಒಂದು ದನಕ್ಕೆ ಒಂದು ದಿವಸಕ್ಕೆ ಪೂರ್ತಿ ಖರ್ಚು 100 ಲೀಟರ್ ಇದ್ರೆ ಅದು ಬರೀ ಬಾಯಾರಿಕೆ ಕುಡಿಲಿಕ್ಕೆ ಸುಮಾರು 20-40 ಲೀಟರ್ನವರೆಗೆ ಹಾಲು ನೀರನ್ನ ಅದು ಕುಡಿತದೆ. ಆದ್ರೆ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಪದ್ಧತಿ ಹೇಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಒಂದು ಸುಮಾರು 10-11 ಸಾಯಂಕಾಲ ಒಂದು 5-5 ಕಲಗಚ್ಚು ಅಂತ ಹೇಳಿ ಒಂದು ಅಕ್ಕಚ್ಚು ಕೊಡ್ತಾರೆ. ಆಗ ಎಷ್ಟು ನೀರು ಹೋಯ್ತು ಅಷ್ಟು ನೀರು ಮಾತ್ರ ದನಗಳಿಗೆ ಸಿಗುವುದರಿಂದ ದನಗಳಿಗೆ ನೀರು ಕಡಿಮೆ ಆಗುವಂತ ಸಾಧ್ಯತೆಗಳು ಅತ್ಯಂತ ಹೆಚ್ಚು. ಹಸಿರು ಹುಲ್ಲು ತಿಂತ ಇರುವ ದನಗಳಲ್ಲಿ ಸ್ವಲ್ಪ ಆದರೂ ಹುಲ್ಲಿನ ಮುಖಾಂತರ ನೀರು ಹೋಗ್ತದೆ. ಆದ್ರೆ ಹಸಿರು ಹುಲ್ಲು ಸಿಗದೆ ಲಭ್ಯ ಇಲ್ಲದಿದ್ದಲ್ಲಿ ಈ 2 ಹೊತ್ತು ನೀರು ಕೊಡುವ ಪದ್ಧತಿಯಿಂದಾಗಿ ದೇಹಕ್ಕೆ ಲಭ್ಯ ಆಗುವ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ. ಆದ್ರಿಂದ ನೀರನ್ನು ಕೊಡುವಾಗ ರೈತರು ಗಮನದಲ್ಲಿ ಇಟ್ಟುಕೊಳ್ಬೇಕು, ಇಷ್ಟು ಸರ್ತಿ ಇಷ್ಟು ಪ್ರಮಾಣ ಲೆಕ್ಕ ಇಟ್ಟುಕೊಳ್ಳಲಿಕ್ಕೆ ಇಲ್ಲ. ದನ ಅದಕ್ಕೆ ಬೇಕು ಅನಿಸುವಾಗ ನೀರು ಕುಡಿಬೇಕು, ಸಾಕಷ್ಟು ಅನಿಸುವಷ್ಟು ನೀರು ಕುಡಿಬೇಕು. ಅದರಿಂದ ಏನು ನಾವು ಅದರ ಬೋಧನೆ ಅಂತ ಹೇಳ್ತೇವೆ, ಏನು ಹುಲ್ಲು ಹಾಕುವ ಜಾಗ ಇದೆ ಅದನ್ನ ನಾವು ಅದರ ರಚನೆಯನ್ನ ನೀರು ತುಂಬಿಕೊಂಡು ಇರುವ ರೀತಿಯಲ್ಲಿ ನಾವು ಪರಿವರ್ತಿಸಿದೆ ದೋಣಾಕಾರ ಅಂತ ಹೇಳ್ತೇವೆ. ಪರಿವರ್ತಿಸಿ ನಿರಂತರವಾಗಿ ಅದರಲ್ಲಿ ನೀರನ್ನು ಇಡುವುದರಿಂದ ನಾವು ನೀರಿನ ಕೊರತೆಯನ್ನ ದೇಹಕ್ಕೆ ನೀರಿನ ಕೊರತೆಯನ್ನ ತಡೆಯಲಿಕ್ಕೆ ಸಾಧ್ಯ ಇದೆ. ಈ ಸಾಕಷ್ಟು ನೀರು ಲಭ್ಯ ಇದ್ದಾಗ ಖಂಡಿತ ಹಾಲು ನೀರಾಗುವುದಿಲ್ಲ, ಹಾಲಿನ ಗುಣಮಟ್ಟ ಅಭಿವೃದ್ಧಿ ಆಗ್ತದೆ. ಹಾಲಿಗೆ ನೀರು ಹಾಕುವುದಕ್ಕೂ ದನಕ್ಕೂ ನೀರು ಹಾಕುವುದಕ್ಕೂ ವ್ಯತ್ಯಾಸ ಇದೆ. ಹಾಲಿಗೆ ನೀರು ಹಾಕಿದಾಗ ಗುಣಮಟ್ಟ ಕಡಿಮೆ ಆದ್ರೆ ದನಕ್ಕೆ ನೀರು ನಿರಂತರವಾಗಿ ಲಭ್ಯತೆಯನ್ನು ನಾವು ಮಾಡಿದಾಗ ಹಾಲಿನ ಗುಣಮಟ್ಟ ಖಂಡಿತವಾಗಿ ಅಭಿವೃದ್ಧಿ ಆಗ್ತದೆ. ಒಳ್ಳೆಯದು ಡಾಕ್ಟರ್ ದಿನೇಶ್ ಸರಳಯ್ಯ ಅವರೇ. ಗುಣಮಟ್ಟದ ಹಾಲಿನ ಅಂದ್ರೆ ಏನು, ಅದರ ಒಂದು ಉತ್ಪಾದನೆಯನ್ನು ಹೇಗೆ ಮಾಡುವಂತಹದ್ದು ಮತ್ತು ಇದರ ಮೇಲೆ ಪರಿಣಾಮ ಬೀರುವಂತಹ ಬೇರೆ ಬೇರೆ ಅಂಶಗಳು ಅಥವಾ ಕಾರಣಗಳು ಏನೇನು, ಯಾವ ರೀತಿ ರೈತರು ಇದನ್ನು ಗಮನಹರಿಸಿಕೊಂಡು ಒಂದು ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನು ಮಾಡಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಯಲ್ಲಿ ಹೈನುಗಾರರ ಪಾತ್ರ ಈ ಕುರಿತು ಉಜಿರೆಯ ಪಶುವೈದ್ಯರಾದ ಡಾಕ್ಟರ್ ದಿನೇಶ್ ಸರಳಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ